ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಬಡ್ಕಡಮಂಡ ವಿನ್ನಾರವಿ ಮಾಡುವ ನಮಸ್ಕಾರ. ಈಗ ಸಮಯ 5:30:20. ಕೇಳುಗರಿಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೀಗ ಕೇಳಿ ಕೃಷಿ ರಂಗ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ ವೀಳ್ಯದೆಲೆ ಬೇಸಾಯ ಕುರಿತು ತೋಟಗಾರಿಕಾ ಪ್ರಾಧ್ಯಾಪಕರಾದ ಡಾ ಕೆ ಉಮೇಶ್ ಅವರೊಂದಿಗೆ ಸಂದರ್ಶನ. ಆನಂತರ ಕೃಷಿ ಮಾಹಿತಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-8666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೆಳಗೊರೆ ಇದೊಂದು ಪ್ರಕಟಣೆ. ಎಸ್ಎಸ್ಎಲ್ಸಿ ನಂತರ ಜಿಟಿಟಿಸಿ ಡಿಪ್ಲೊಮಾ ಸೇರಲು ಇರುವ ಅವಕಾಶಕ್ಕೆ ಸಂಬಂಧಿಸಿದಂತೆ ಇಂದು ರಾತ್ರಿ 9:00-10:00 ಆಕಾಶವಾಣಿಯ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಜಿಟಿಟಿಸಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಎಚ್ ರಾಘವೇಂದ್ರ ಅವರು. ಜಿಟಿಟಿಸಿ ಡಿಪ್ಲೊಮಾ ಬಗ್ಗೆ ಮಾಹಿತಿ ಪಡೆಯಲು ರಾತ್ರಿ ಫೋನ್ ಮಾಡಲು ದೂರವಾಣಿ ಸಂಖ್ಯೆ 2237-0477 ಅಥವಾ 2237-0488 ಹಾಗೂ 2237-0499 ಎಸ್ಟಿಡಿ ಸಂಖ್ಯೆ 080 ಮರೆಯದೆ ಕೇಳಿ. ಹಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ 9:00-10:00. ಇದೀಗ ಕೇಳಿ ಕೃಷಿ ರಂಗ. ನಮಸ್ಕಾರ ಡಾಕ್ಟರ್ ಉಮೇಶ್ ಅವರೇ. ನಮಸ್ಕಾರ. ವೀಳ್ಯದೆಲೆ ಒಂದು ಮುಖ್ಯವಾದ ತೋಟದ ಬೆಳೆ. ಇದೊಂದು ರೀತಿ ಬಳ್ಳಿ ರೀತಿಯಲ್ಲಿದ್ದು ಬೇರೆ ಮರಗಳನ್ನು ಆಶ್ರಯಿಸಿ ಹಬ್ಬುತ್ತೆ. ಮುಖ್ಯವಾಗಿ ನಾವು ಇದನ್ನು ಎಲೆಗಾಗಿಯೇ ಬೆಳೆಯುವಂಥದ್ದು. ಹೌದು. ತಾವಿವತ್ತು ಈ ವೀಳ್ಯದೆಲೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ವೀಳ್ಯದೆಲೆ ಬೆಳೆ ಬಗ್ಗೆನೇ ಒಂದು ಸರಳ ಪರಿಚಯವನ್ನು ಮಾಡಿಕೊಡ್ತೀರ. ವೀಳ್ಯದೆಲೆಯು ಪೈಪರ್ ಬೀಟ್ಲ್ ಅಂತ ನಾವೇನು ಒಂದು ವೈಜ್ಞಾನಿಕ ಹೆಸರು ಹೇಳ್ತೀವಿ. ಇದು ನಿತ್ಯ ಹರಿದ್ವರ್ಣದ ಬಹುವಾರ್ಷಿಕ ಬೆಳೆ, ಅಂದರೆ ಎವರ್ ಗ್ರೀನ್ ಪ್ಲಾಂಟ್ ಅಂತ ಹೇಳ್ತೀವಿ. ಪೈಪ್ರೇಸಿ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಈ ಬಳ್ಳಿಯಲ್ಲಿ ಗಂಡು ಮತ್ತು ಹೆಣ್ಣು ಹೂಗಳನ್ನು ಬಿಡ್ತಕ್ಕಂಥ ಪ್ರತ್ಯೇಕವಾದ ಬಳ್ಳಿಗಳಿರುತ್ತವೆ. ಭಾರತೀಯ ಸಂಸ್ಕೃತಿಯಲ್ಲಿ ಹಾಗೂ ಆಹಾರ ಪದ್ಧತಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ವೀಳ್ಯದೆಲೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಕ್ರಿಸ್ತಪೂರ್ವ 340 ಇದರ ಉಪಯೋಗದ ಬಗ್ಗೆ ನಮ್ಮಲ್ಲಿ ಮಾಹಿತಿ ಇದೆ. ವೀಳ್ಯದೆಲೆಯನ್ನು ತಾಮ್ರದ ರೂಪದಲ್ಲಿ ಊಟವಾದ ನಂತರ ಅಡಿಕೆ ಮತ್ತು ಸುಣ್ಣದ ಜೊತೆಗೆ ಸೇವಿಸ್ತಾರೆ. ಇದು ದೇಹಕ್ಕೆ ಅವಶ್ಯವಿರುವ ಸುಣ್ಣ ಮತ್ತು ಕೆರಾಟಿನ್ ಅಂಶವನ್ನು ಒದಗಿಸ್ತದೆ. ಸುಮಾರು 40 ಜನ ಪ್ರಪಂಚದಾದ್ಯಂತ ಇದನ್ನು ಬಳಸ್ತಾ ಇದ್ದಾರೆ. ಇನ್ನು ಈ ವೀಳ್ಯದೆಲೆಯ ಉಪಯೋಗಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೇನೆ. ಎಲ್ರಿಗೂ ತಿಳಿದ ಹಾಗೆ ಭಾರತದಲ್ಲಿ ವೀಳ್ಯದೆಲೆಯನ್ನು ದಿನನಿತ್ಯ ಪೂಜೆ, ಧಾರ್ಮಿಕ ಕಾರ್ಯ, ಮದುವೆ, ಶುಭ ಸಮಾರಂಭಗಳು ಇತ್ಯಾದಿಗಳಲ್ಲಿ ಹೇರಳವಾಗಿ ಬಳಸ್ತಿದ್ದೀವಿ. ಇದನ್ನು ಭಾರತದಲ್ಲಿ ಅಲ್ಲದೆ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ದಕ್ಷಿಣ ಏಷ್ಯಾ ದೇಶಗಳಲ್ಲಿ ಅಗಿಯುವ ಕ್ರಿಯೆ ಅಥವಾ ಜಗಿಯುವ ಪಾನ್ ಆಗಿ ಉಪಯೋಗಿಸ್ತಾರೆ. ಮ್ಯಾಸ್ಟಿಕೇಟ್ರಿ ಅಂತ ಹೇಳ್ತೀವಿ ನಾವು. ಹಲವಾರು ಮೌಲ್ಯವರ್ಧಿತ ಉತ್ಪನ್ನಗಳು ಸಹ ಇವತ್ತಿನ ದಿವಸ ಬಳಕೆಯಲ್ಲಿದ್ದಾವೆ. ಆರೋಗ್ಯಕ್ಕೆ ಬೇಕಾದ ಹಲವಾರು ಅಂಶಗಳು ವೀಳ್ಯದೆಲೆಯಲ್ಲಿವೆ. ರೋಗಾಣುಗಳ ನಾಶ, ಶೀತದಿಂದ ಮುಕ್ತಿ, ದೇಹಕ್ಕೆ ಶಕ್ತಿ ಮತ್ತು ಉಲ್ಲಾಸವನ್ನು ಸಹ ನೀಡುತ್ತದೆ. ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ, ಸ್ಟಿಮ್ಯುಲೆಂಟ್ ಅಂತ ಹೇಳ್ತೀವಿ. ಆಯುರ್ವೇದ ಪದ್ಧತಿಯಲ್ಲಿ ಕಫ, ವಾತ ಮತ್ತು ಬಾಯಿಯ ದುರ್ವಾಸನೆ ನಿವಾರಿಸಲು, ಆನೆಕಾಲು ರೋಗ, ಹಸಿವಿಲ್ಲದಿರುವುದು, ಮಂದಾಗ್ನಿ ಮುಂತಾದವುಗಳ ಶಮನಕ್ಕಾಗಿ ಉಪಯೋಗಿಸಲ್ಪಡುತ್ತದೆ. ವಿಳ್ಯದೆಲೆಯ ಕರಿ ಮತ್ತು ಬಿಳಿ ಎಲೆಗಳು ಹೊಟ್ಟೆ ಸಡಿಲುವಿಕೆ ಹಾಗೂ ಜೀರ್ಣಕ್ರಿಯೆಯಲ್ಲಿ ಸಹಕಾರಿಯಾಗಿವೆ. ವಿಳ್ಯದೆಲೆಯಿಂದ ದೊರಕುವ ಸುಗಂಧ ತೈಲವು ಕ್ರಿಮಿನಾಶಕ ಗುಣಗಳನ್ನು ಹೊಂದಿರಲಿದೆ. ತೈಲದಲ್ಲಿರುವ ಚಾವಿಕಾಲ್ ಮತ್ತು ಹೈಡ್ರಾಕ್ಸಿ ಚಾವಿಕಾಲ್ ರಾಸಾಯನಿಕಗಳು ಅರ್ಬುದ ರೋಗದ ನಿವಾರಣೆಗೆ ಬಳಕೆ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಸಾಕಷ್ಟು ಒಳ್ಳೆಯ ಗುಣಗಳನ್ನು ವೀಳ್ಯದೆಲೆ ಹೊಂದಿದೆ ಅಂತ ನಾವು ಹೇಳಬಹುದು. ಮುಖ್ಯವಾಗಿ ಈ ವೀಳ್ಯದೆಲೆಯನ್ನು ಎಲ್ಲೆಲ್ಲಿ ಬೆಳೆಯಲಾಗ್ತಾ ಇದೆ ಅಂತೀರಿ? ಇದು ವೀಳ್ಯದೆಲೆ ಪೂರ್ವ ಅಥವಾ ಮಧ್ಯ ಮಲೇಷ್ಯಾ ಪ್ರಾಂತಕ್ಕೆ ಸೀಮಿತವಾಗಿತ್ತು ಮೊದಲು, ಅದು ಉಗಮ ಸ್ಥಾನ. ಭಾರತ, ಬಾಂಗ್ಲಾ ಮತ್ತು ಶ್ರೀಲಂಕಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಬೆಳೆಯಲಾಗ್ತಾ ಇದೆ. ವೀಳ್ಯದೆಲೆ ಒಂದು ಮುಖ್ಯ ಆರ್ಥಿಕ ಬೆಳೆಯಾಗಿದ್ದು ನಮ್ಮ ದೇಶದಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಂ, ಒರಿಸ್ಸಾ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳಲ್ಲಿ ಬೆಳೆಯಲಾಗ್ತದೆ, ವಾಣಿಜ್ಯವಾಗಿ ಬೆಳೆಯಲಾಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ದಾವಣಗೆರೆ, ಹಾವೇರಿ, ತುಮಕೂರು, ಶಿವಮೊಗ್ಗ, ಬೆಳಗಾವಿ, ಚಿಕ್ಕಮಗಳೂರು ಹಾಗೂ ಮೈಸೂರು ಪ್ರದೇಶಗಳಲ್ಲಿ ವಿಳ್ಯದೆಲೆಯನ್ನು ನಾವು ಹೆಚ್ಚಾಗಿ ಬೆಳೀತಾ ಇದ್ದೇವೆ. ಈ ಬೆಳೆಯನ್ನು ಏಕ ಬೆಳೆಯಾಗಿ ಇಲ್ಲವೇ ಮಿಶ್ರ ಬೆಳೆಯಾಗಿ ಬೆಳೆಯೋದ್ರಿಂದ ಇದರ ಕೃಷಿಗೆ ಅಧಿಕ ಆಳುಗಳ ಅವಶ್ಯಕತೆ ಇದ್ದು ಸಣ್ಣ ಮತ್ತು ಮಧ್ಯಮ ಹಿಡುವಳಿದಾರರಿಗೆ ಅತಿ ಸೂಕ್ತವಾಗಿದೆ. ವೀಳ್ಯದೆಲೆಯು ದೀರ್ಘಾವಧಿ ಬೆಳೆಯಾಗಿದ್ದು ಸರಿಯಾದ ತೋಟದ ನಿರ್ವಹಣೆಯಿಂದ ಸತತ ಆದಾಯ ಹಾಗೂ ಉದ್ಯೋಗವನ್ನು ಸೃಷ್ಟಿಸಿ ಸಾಮಾನ್ಯ ರೈತರಿಗೆ ವರದಾಯಕವಾಗಿದೆ. ಅಂದರೆ ಒಂದು ಎಕರೆ ಪ್ರತಿನಿತ್ಯ 4-5 ಜನ ಆಳುಗಳು ನಿರಂತರವಾಗಿ ಕೆಲಸ ಮಾಡಬಹುದು. ಹಾಗಾಗಿ ಹೆಚ್ಚಾಗಿ ಕೆಲಸ ಒದಗಿಸುತ್ತಿದೆ. ಹೌದೌದು, ಯಾವಾಗಲೂ 4-5 ಜನ ಇದರಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಮಧ್ಯ ಮತ್ತು ಸಣ್ಣ ಹಿಡುವಳಿದಾರರಿಗೆ ಇದು ಭಾಳ ಸೂಕ್ತವಾದ್ದು. ತಮ್ಮ ಹೊಲದಲ್ಲಿ ತಾವು ತೊಡಗಿಸಿಕೊಂಡು ಅವರು ಆದಾಯ ತಗೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಭಾರತದಲ್ಲಿ ವೀಳ್ಯದೆಲೆ ಸುಮಾರು 55,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ. ಸುಮಾರು 2 ಕೋಟಿ ಜನರಿಗೆ ಉತ್ಪಾದನೆ, ಸಂಸ್ಕರಣೆ, ಸಾಗಣೆ ಮತ್ತು ಮಾರಾಟದ ವಿವಿಧ ಹಂತಗಳಲ್ಲಿ ಹಲವಾರು ಉದ್ಯೋಗ ಕಲ್ಪಿಸಿಕೊಟ್ಟಿರುತ್ತದೆ. ಹಾಗೂ ವಾರ್ಷಿಕ ಸುಮಾರು 3-4 ಕೋಟಿಯಷ್ಟು ವಿದೇಶಿ ವಿನಿಮಯ ಸಹ ಗಳಿಸಿಕೊಡುತ್ತಿದೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಇದನ್ನ ಬೆಳೆಯಲಾಗ್ತಾ ಇದೆ ಅಂತೀರಿ? ಕರ್ನಾಟಕ ರಾಜ್ಯದ ಮಟ್ಟಿಗೆ ಹೇಳೋದಾದರೆ ವೀಳ್ಯದೆಲೆ ಸುಮಾರು 7,143 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ. ಸುಮಾರು 130,332 ಎಲೆಗಳ ಉತ್ಪಾದನೆ ಆಗ್ತಾ ಇದೆ. ಅಂದರೆ ಪ್ರತಿ ಹೆಕ್ಟೇರ್ಗೆ 18,25,000 ಎಲೆಗಳ ಉತ್ಪಾದಕತೆಯನ್ನು ಹೊಂದಿದೆ. ಇನ್ನು ಮುಖ್ಯವಾಗಿ ಈ ಒಂದು ವೀಳ್ಯದೆಲೆಯ ಬೇಸಾಯ ಕ್ರಮಗಳಿಗೆ ನಾವು ಬಂದರೆ ತಳಿಗಳು ಬಹಳ ಮುಖ್ಯ ಬೇಸಾಯದಲ್ಲಿ. ಹೌದು, ಈ ತಳಿಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ನೋಡಿ, ಇದರಲ್ಲಿ ಹಲವಾರು ತಳಿಗಳಿದ್ದಾವೆ. ಎಲೆಗಳ ಆಕಾರ, ಗಾತ್ರ, ಮೆದುತ್ವ, ಘಾಟು, ಸುವಾಸನೆ ಮತ್ತಿತರ ಅಂಶಗಳ ಆಧಾರದ ಮೇಲೆ ಅನೇಕ ಜನಪ್ರಿಯ ಸ್ಥಳೀಯ ತಳಿಗಳನ್ನು ನಾವು ಗುರುತಿಸಿದ್ದೇವೆ. ಇವುಗಳಲ್ಲಿ ಪ್ರಮುಖವಾಗಿ ಮೈಸೂರು ಎಲೆ, ಅಂಬಾಡಿ ಎಲೆ, ಕರಿ ಎಲೆ, ಕಲ್ಕತ್ತಾ ಪಾನ್, ನಾಗಬಳ್ಳಿ, ಹೊಸಬಳ್ಳಿ, ಜನಬಳ್ಳಿ, ಪಂಚವಳ್ಳಿ, ಮರ ಎಲೆ, ಚಪ್ರಬಳ್ಳಿ ಮತ್ತು ಐಮಂಗಳ ತಳಿಗಳು ಪ್ರಸಿದ್ಧಿಯನ್ನು ಪಡೆದಿವೆ. ಸವಣೂರು ಮತ್ತು ರಾಣಿ ಎಲೆಗಳು ಸಹ ಅವುಗಳ ವಿಶೇಷ ಗುಣಗಳಿಂದ ಪ್ರಖ್ಯಾತಿ ಗಳಿಸಿವೆ. ಇವುಗಳ ಹೊರತಾಗಿ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ತೋಟಗಾರಿಕಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರು ಇವರು ಸಹ ಕೆಲವು ಹೈಬ್ರಿಡ್ ಹಾಗೂ ಸುಧಾರಿತ ತಳಿಗಳನ್ನು ಕೃಷಿಗೆ ಬಿಡುಗಡೆ ಮಾಡಿರ್ತಾರೆ. ಅಂದರೆ ಸಾಕಷ್ಟು ಈ ವೀಳ್ಯದೆಲೆಯ ಒಂದು ಸ್ಥಳೀಯ ತಳಿಗಳೇ ಇದ್ದಾವೆ ಅಂತ ನಾವು ಹೇಳ್ಬೋದು. ಹೌದು, ಆದರೆ ಇತ್ತೀಚೆಗೆ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲೂ ಕೂಡ ಸುಧಾರಿತ ತಳಿಗಳನ್ನು ಬಿಡುಗಡೆ ಮಾಡುವ ಪ್ರಯತ್ನ ನಡೆದಿದೆ ಅಂತ ಹೇಳ್ಬೋದು. ಹೌದು, ಈಗ ಸ್ಥಳೀಯ ತಳಿಗಳನ್ನು ಬಳಸಿಕೊಂಡು ನಮಗೆ ಬೇಕಾದ ತಳಿಗಳನ್ನು ಉತ್ಪಾದನೆ ಮಾಡುವಲ್ಲಿ ಈ ಸ್ಥಳೀಯ ತಳಿಗಳ ಪಾತ್ರ ಬಹಳ ಮುಖ್ಯವಾದ್ದು. ನಮಗೆ ಯಾವ್ಯಾವ ಒಂದು ಕ್ಯಾರೆಕ್ಟರ್ಸ್ ಬೇಕು, ಗುಣಗಳು ಬೇಕು, ಅವುಗಳನ್ನು ಆಧರಿಸಿ ನಾವು ಹಲವಾರು ತಳಿಗಳನ್ನು ಸಂಕರಣ ತಳಿಗಳನ್ನು ಮಾಡಿ ಅದರಿಂದ ನಮಗೆ ಬೇಕಾದ ತಳಿಗಳನ್ನು ತೆಗೆದುಕೊಂಡು ಇವತ್ತಿನ ದಿವಸ ನಾವು ಬೇಸಾಯಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಇನ್ನು ವೀಳ್ಯದೆಲೆ ಬೇಸಾಯಕ್ಕೆ ಮಣ್ಣು ಹೇಗಿದ್ರೆ ಒಳ್ಳೆಯದು, ಹವಾಗುಣ ಹೇಗಿರಬೇಕಾಗತ್ತೆ ಅಂತೀರ? ಈಗ ನೋಡಿ, ಇದರಲ್ಲಿ ಚೆನ್ನಾಗಿ ನೀರು ಬಸಿಕಂಥ ಫಲವತ್ತಾದ, ಆಳವಾದ ಮತ್ತು ಸಾವಯುಕ್ತ ಮಣ್ಣು ಸೂಕ್ತ. ಇದಕ್ಕೆ ಸಾವಯುಕ್ತ ಗೊಬ್ಬರ ಭಾಳ ಹಾಕ್ಬೇಕು ನಾವು. ಜೇಡಿ ಗೋಡು ಮಣ್ಣು ಮತ್ತು ಕೆಂಪು ಮರಳು ಮಿಶ್ರಿತ ಮಣ್ಣು ಗೋಡು ಮಣ್ಣು ಭಾಳ ಮುಖ್ಯ ಈ ವೀಳ್ಯದೆಲೆ ಕೃಷಿಗೆ. ಲವಣಯುಕ್ತ ಅಥವಾ ಜಿಗುಟು ಹಾಗೂ ಅತಿಕ್ಷಾರವಿರುವ ಮಣ್ಣು ಅಷ್ಟು ಸೂಕ್ತವಲ್ಲ. ಉಷ್ಣವಲಯದಲ್ಲಿ ನೆರಳಿರ್ತಕ್ಕಂಥ, ಹೆಚ್ಚು ತೇವಾಂಶ ಇರತಕ್ಕಂಥ ಪ್ರದೇಶಗಳಲ್ಲಿ, ಅಂದರೆ ನಮ್ಮ ಏನು ತೀರ ಪ್ರದೇಶಗಳಿದ್ದಾವೆ, ಇಂಟೀರಿಯರ್ ಬೆಲ್ಟ್ ಇದೆ, ಒಳನಾಡ ಪ್ರದೇಶದಲ್ಲಿ ಸಹ ಇದನ್ನ ಉತ್ತಮವಾಗಿ ಬೆಳೆಯಬಹುದು. ವಾತಾವರಣದಲ್ಲಿ 18°C ಡಿಗ್ರಿ ಸೆಲ್ಸಿಯಸ್ ವರೆಗೂ ಇದನ್ನ ನಾವು ಉತ್ತಮವಾಗಿ ಬೆಳೆಯಬಹುದು. ಅದೇ ರೀತಿ 1250 ಮಿಲಿಮೀಟರ್ ಮಳೆಯಿಂದ 4750 ಮಿಲಿಮೀಟರ್ ಅಂದ್ರೆ ತೀರ ಪ್ರದೇಶದಲ್ಲಿ ಏನು ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಗಳಿದಾವೆ ಅಲ್ಲಿ ಸಹ ಮಲೆನಾಡು ಪ್ರದೇಶದಲ್ಲಿ ತೀರ ಪ್ರದೇಶದಲ್ಲಿ ಬೆಳೆಯಬಹುದು. ಒಳನಾಡಿನಲ್ಲಿ ಮಳೆ ಕಡಿಮೆ ಇದ್ರೂ ಚಿಂತೆ ಇಲ್ಲ, ನೀರಾವರಿ ಆಶ್ರಯ ಚೆನ್ನಾಗಿದ್ದಾಗ ಬೆಳೆಯಬಹುದು. ನಮಗೆ ಹೆಚ್ಚಿನ ಉಷ್ಣಾಂಶ ಮತ್ತು ತೇವಾಂಶದಾಗೆ ಬಹಳ ಉತ್ತಮವಾಗಿ ಇದನ್ನ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ನಾವು ವ್ಯವಸಾಯದ ಪದ್ಧತಿಗಳಿಗೆ ಬಂದರೆ ಯಾವ್ಯಾವ ಪದ್ಧತಿಗಳಲ್ಲಿ ಈ ವೀಳ್ಯದೆಲೆಯನ್ನು ಬೆಳೆಯಲಾಗ್ತಾ ಇದೆ ಅಂತೀರ? ಈಗ ಇದು ಸ್ಥಳೀಯವಾಗಿ ಬೇರೆ ಬೇರೆ ವಿಧಾನಗಳಲ್ಲಿ ಇದನ್ನು ನಾವು ಬೆಳೀತಾ ಇದ್ದೀವಿ. ನಾವು ಮುಖ್ಯವಾಗಿ ವೀಳ್ಯದೆಲೆ ಬೇಸಾಯವನ್ನು ಅರಣ್ಯ ಪ್ರದೇಶದಲ್ಲಿ ನೈಸರ್ಗಿಕವಾಗಿ ಬೇಗನೆ ಬೆಳೀತಕ್ಕಂಥ ಅಗಸೆ ಮರ, ಹಾಲುವಾಣ, ನುಗ್ಗೆ ಮರ, ಬೂರ್ಗ ಮರಗಳಿಗೆ ಬಳ್ಳಿ ನಬ್ಬಿಸುವ ಕ್ರಮ ಅಂದರೆ ಆಧಾರದ ಮರಗಳಿಗೆ. ಹೌದು, ಪೂರ್ವ ಭಾರತ ಪ್ರದೇಶಗಳಾದ ಪಶ್ಚಿಮ ಬಂಗಾಳ, ಒರಿಸ್ಸಾ ಈ ಪ್ರದೇಶಗಳಲ್ಲಿ ಬಳ್ಳಿಯನ್ನು ತಣ್ಣನೆ ಮತ್ತು ಬಿಸಿಗಾಳಿಯಿಂದ ರಕ್ಷಿಸಲು ಬೆತ್ತ ಸಾಮಗ್ರಿಯಿಂದ ತಯಾರಲಾದ ಮನೆಗಳಲ್ಲಿ ಬೆಳೆಯುವ ಕ್ರಮ ಇದೆ. ಓಹೋ. ಹಾಗೂ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ವೀಳ್ಯದೆಲೆಯನ್ನು ಅಡಿಕೆಯೊಂದಿಗೆ ಮಿಶ್ರ ಬೆಳೆಯಾಗಿ ಬೆಳೀತಕ್ಕಂಥ ಪದ್ಧತಿ ಇದೆ. ಇದನ್ನು ತೆಂಗಿನ ಬೆಳೆಗೆ ಸಹ ಬೆಳೆ ತೆಂಗಿನ ಮರದ ಕಾಂಡಕ್ಕೆ ಹಬ್ಬಿಸಿಬಿಟ್ಟು ಇದನ್ನು ಉತ್ತಮವಾಗಿ ನಾವು ಬೆಳೆಯೋದಕ್ಕೆ ಸಾಧ್ಯತೆ ತೆಂಗಿನ ತೋಟಗಳಲ್ಲಿ. ಅಂದರೆ ಆಧಾರದ ಮರ ಇರೋದು ಈ ಒಂದು ವೀಳ್ಯದೆಲೆ ಬೇಸಾಯಕ್ಕೆ ಬಹಳ ಮುಖ್ಯವಾದಂತ ಅಂಶ ಅಂತ ಹೇಳಿ. ಹೌದು, ಇದನ್ನ ನಾವು ಕಮರ್ಷಿಯಲ್ಗೆ ವಾಣಿಜ್ಯವಾಗಿ ಬೆಳೆದಾಗ ಆಧಾರ ಮರ ಬೇಕು. ನಾವು ಏನಾದರೂ ಈಗ ಒಂದು ಮನೆ ಬಳಕೆಗಾಗಿ ಈ ನಾವೇನು ಟೆರೆಸ್ ಗಾರ್ಡನಿಂಗ್ ಅಂತ ಹೇಳ್ತೀವಿ, ಇಲ್ಲಿ ತಾರಸಿ ಕೃಷಿ ಅಂತೆಲ್ಲ ತೋಟಗಾರಿಕೆ ಮಾಡಿದಾಗ ನಾವು ಪಾಟ್ಗಳು ಸಹ ಇದನ್ನ ಬೆಳ್ಕೊಂಡು ಸಣ್ಣದಾಗಿ ಇದಕ್ಕೆ ಆಧಾರ ಕೊಟ್ಟು ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇದು ಉತ್ತಮವಾಗಿ ಬರ್ತದೆ. ಕುಂಡುಗಳಲ್ಲೂ ಬೆಳಕಬಹುದು ಅಂತ? ಕುಂಡುಗಳಲ್ಲಿ ಬೆಳಕಬಹುದು, ಖಂಡಿತವಾಗಿ ಬೆಳಕಬಹುದು. ಇವತ್ತೇನು ಈ ಕರಿಮೆಣಸನ್ನು ಕೂಡ ಒಂದ್ ರೀತಿ ಪದೇ ರೀತಿಯಲ್ಲಿ ಬೆಳ್ಕೊಳ್ತಾರೆ, ಪದೆ ಮೆಣಸು ಅಂತ ಹೇಳ್ತೀವಿ, ಬುಷ್ ಪೇಪರ್ ಅಂತ ಹೇಳ್ತೀವಲ್ಲ, ಅದೇ ತರ ಇದನ್ನು ಸಹ ಬೆಳಿಬಹುದು. ಎರಡು ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದೇ ಜಾತಿ ಸೇರಿರ್ತಕ್ಕಂಥ ಗಿಡಗಳಿವೆ. ಇನ್ನು ಮುಖ್ಯವಾಗಿ ನಾವು ಬೇಸಾಯದಲ್ಲಿ ಈ ಸಸ್ಯಾಭಿವೃದ್ಧಿಯನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಈ ವೀಳ್ಯದೆಲೆಯಲ್ಲಿ ನಾವು ಸಸ್ಯಾಭಿವೃದ್ಧಿಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಸಸ್ಯಾಭಿವೃದ್ಧಿಯನ್ನು ಮಾಡ್ಕೊಂಡಾದ್ಮೇಲೆ ನಾಟಿಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ತಮ್ಗೆ ಈಗಾಗಲೇ ತಿಳಿಸಿದಾಗ ನಾನು ಇದರಲ್ಲಿ ಗಂಡು ಮತ್ತು ಹೆಣ್ಣು ಗಿಡಗಳು ಬೇರೆ ಬೇರೆ ಇರುತ್ತವೆ. ಮಲೇಷ್ಯಾದಲ್ಲಿ ಬಿಟ್ಟರೆ ಮಲೇಷ್ಯಾದಲ್ಲಿ ಸಾಕಷ್ಟು ಹೂ ಬಂದು ಕಾಯಿಗಳಾಗುತ್ತವೆ. ಓಹೋ, ಅಲ್ಲಿ ಆ ಪ್ರದೇಶದಲ್ಲಿ ಬಿಟ್ಟರೆ ಬೇರೆ ಕಡೆ ಇಲ್ಲಿ ಹೂ ಕಾಯಿ ಬರೋದಿಲ್ಲ. ಆದ್ರಿಂದ ಇದನ್ನ ನಾವು ನಿರ್ಲಿಂಗ ಪದ್ಧತಿಯಲ್ಲಿ ನಾವು ಇದನ್ನ ವಂಶಾಭಿವೃದ್ಧಿ ಮಾಡಬೇಕಾಗ್ತದೆ. 30-45 ಸೆಂಟಿಮೀಟರ್ ಉದ್ದದ 3-5 ಗಂಡಿರ್ತಕ್ಕಂಥ ತುದಿ ಕಾಂಡದ ಕುಡಿಯನ್ನು ಕತ್ತರಿಸಿ ಎರಡು ಕಣ್ಣುಗಳು ಭೂಮಿಯಲ್ಲಿ ಇರುವಂತೆ ನಾಟಿ ಮಾಡಬೇಕು. ಡೈರೆಕ್ಟ್ ಪ್ಲಾಂಟ್ ಮಾಡೋದಾದ್ರೆ, ನೇರವಾಗಿ ನಾವು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡೋದಾದ್ರೆ, ಇಲ್ಲದೇ ಇದ್ರೆ ನಾವು ಮರಳು ಮತ್ತೆ ಮಣ್ಣು ಮತ್ತೆ ಗೊಬ್ಬರ ಮಿಶ್ರಣ ಮಾಡಿ ಪಾಲಿಥಿನ್ ಚೀಲದಲ್ಲಿ ತುಂಬಿಟ್ಟು ಇದೇ ತರ ಕಟಿಂಗ್ಸ್ ನಾನು ಪಾಲಿಥಿನ್ ಚೀಲದಲ್ಲಿ ಹಾಕಿ ಅವು ಚೆನ್ನಾಗಿ ಬೇರು ಬಿಟ್ಟ ನಂತರ ಬೆಳೆದ ನಂತರ ಡೈರೆಕ್ಟ್ ಆಗಿ ನಾವು ಮತ್ತೆ ಮುಖ್ಯ ಭೂಮಿಯಲ್ಲಿ ಆಗ್ತಕ್ಕಂಥ ಪದ್ಧತಿ ಇತ್ತೀಚೆಗೆ ಜನಪ್ರಿಯವಾಗ್ತಾ ಇದೆ. ಈ ರೀತಿ ನಾವು ಮಾಡಿಕೊಂಡಾಗ ಪಾಲಿಥಿನ್ ಚೀಲಗಳಲ್ಲಿ ಅವು ಎಷ್ಟು ದಿನಕ್ಕೆ ನಾಟಿ ಮಾಡೋದಕ್ಕೆ ತಯಾರಾಗ್ತವೆ ಅಂದರೆ ಸಸಿಗಳು? ಸುಮಾರು 1-2 ತಿಂಗಳಲ್ಲಿ ನಾಟಿ ಮಾಡಬಹುದು. ಬೇರು ಬಂದ ನಂತರ ನಾಟಿ ಮಾಡೋದು, ಯಾಕಂದ್ರೆ ನಾವು ಉದ್ದನೆ ಬಳ್ಳಿನೂ 2-2.5 ಅಡಿ ಉದ್ದದ ಬಳ್ಳಿಗಳನ್ನು ನಾವು ಹಾಕಿ ಬೆಳೆಸಬಹುದು. ಮಾಮೂಲಾಗಿ 1-1.5 ಅಡಿದು ಹಾಕ್ತೀವಿ, 2 ಅಡಿದು ಹಾಕ್ಬೋದು. ಹಾಗಾಗಿ ಉದ್ದ ಗಿಡಗಳನ್ನು ನೀವು ನಾಟಿ ಮಾಡಬಹುದು. 40-60 ಸೆಂಟಿಮೀಟರ್ ಆಳದ ಗುಂಡಿಗಳನ್ನು ತೆಗೆದು ಮೇನು ಮಣ್ಣು ಕೊಟ್ಟಿಗೆ ಗೊಬ್ಬರ ಹಾಕಿ ಚೆನ್ನಾಗಿ ಬೇರು ಇರದ ವಿಳ್ಯದೆಲೆ ಕಡ್ಡಿಗಳನ್ನು ನಾಟಿ ಮಾಡಬೇಕು. ಬೇರೆ ಬೇರೆ ಪ್ರದೇಶದಲ್ಲಿ ವಿವಿಧ ನಾಟಿ ಪದ್ಧತಿಗಳಿದೆ. ಪಾತಿ ಪದ್ಧತಿ, ಬೆಳಗಾಂ ಪದ್ಧತಿ, ಆಳಗುಳಿ ಪದ್ಧತಿ, ಗುಳಿ ಕಾಲುವೆ, ನಾವೇನು ರಿಡ್ಜಸನ್ ಫರ್ರಸ್ ಅಂತ ಹೇಳ್ತೀವಿ ಆ ಥರ ಸಸಿಮಡಿ ಪದ್ಧತಿ, ಕಿರುಪಟ ಪದ್ಧತಿ, ಈ ಥರ ಒಂದೊಂದು ಪ್ರದೇಶದಲ್ಲಿ ಪದ್ಧತಿಯನ್ನು ಅನುಸರಿಸಲಾಗ್ತದೆ. ಪದ್ಧತಿಗಳ ಅನುಸಾರವಾಗಿ ಕಾಲುವೆ, ಪಾತಿ ಮತ್ತು ಬಸಿ ಕಾಲುವೆಗಳನ್ನು ನಿರ್ಮಿಸಬೇಕು. ಈ ಒಂದು ಗಿಡದಲ್ಲಿ ನಾವು ಬಸಿ ಕಾಲುವೆಗಳ ನಿರ್ಮಾಣ ಬಹಳ ಮುಖ್ಯ, ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ನೀರು ನಿಂತ್ಕೊಂಡ್ರೆ ಬಳ್ಳಿ ಕೊಳತು, ರೋಗಕ್ಕೆ ತುತ್ತಾಗುತ್ತೆ. ಆದ್ದರಿಂದ ನಾವು ಬಸಿ ಕಾಲುವೆಗಳಿಗೆ ಯಾವತ್ತೂ ನಾವು ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. 1 ಹೆಕ್ಟೇರ್ ಪ್ರದೇಶದಲ್ಲಿ 1.5 ಮೀಟರ್ ಸಾಲಿನ ಸಾಲಿಗೆ 40 ಸೆಂಟಿಮೀಟರ್ ಗಿಡದ ಗಿಡಕ್ಕೆ ಅಂತರದಲ್ಲಿ ನಾಟಿ ಮಾಡಿ 15,000 ಗಿಡಗಳನ್ನು ನಾಟಿ ಮಾಡಬೇಕು. ಇಲ್ಲಿ ಆಧಾರ ಮತ್ತು ನೆರಳು ಕೊಡ್ತಕ್ಕಂಥ ಗಿಡಗಳಾದ ಅಗಸೆ, ಹಾಲುವಾಣ ಅಥವಾ ನುಗ್ಗೆ ಬೀಜದ ಗಿಡಗಳನ್ನು 2 ತಿಂಗಳು ಮೊದಲನೇ ನಾವು ಚೆನ್ನಾಗಿ ಭೂಮಿನ ಹದ ಮಾಡಿ ನಾವು ಇವುಗಳನ್ನು ಬೆಳೆಸಬೇಕು. ನಂತರ ನಾವು ವೀಳ್ಯದೆಲೆ ಗಿಡಗಳನ್ನು ನಾಟಿ ಮಾಡಬೇಕು. ಅಡಿಕೆ ಮತ್ತು ತೆಂಗಿನ ಸಸ್ಯದಲ್ಲಿ ಇದು ಮಿಶ್ರ ಬೆಳೆಯಾಗಿ ಬೆಳಿಬೇಕಂತ ನಾವು ಮನಸ್ಸಲ್ಲಿದ್ದಾಗ ಅಡಿಕೆ ಮತ್ತು ತೆಂಗಿನ ಸಸಿಯ ಏನು ಅಂತರ ಇದೆ, ಪ್ರತಿಯೊಂದು ಗಿಡಕ್ಕೆ ನಾವು ಒಂದೊಂದು ಬಳ್ಳಿಗಳನ್ನು ಹಾಕಿಬಿಟ್ಟು ಬೆಳೆಸಬೇಕು, ಹಬ್ಬಿಸಬೇಕಾಗುತ್ತೆ. ಅಂದ್ರೆ ಇದಕ್ಕೆ ನೆರಳು ಬಹಳ ಮುಖ್ಯ ಅನ್ನಾಗಾಯ್ತು. ಹೌದು, ನೆರಳು ಬೇಕು, ಚೆನ್ನಾಗಿ ತೇವಾಂಶ ಇರತಕ್ಕಂತ ಮಣ್ಣು ಬೇಕು, ಗಾಳಿಯಲ್ಲೂ ಆರ್ದ್ರತೆ ಹೆಚ್ಚಿರಬೇಕು, ಆಧಾರನೂ ಬೇಕು, ಇವು ಬಹಳ ಮುಖ್ಯ. ಇನ್ನು ಮುಖ್ಯವಾಗಿ ನೀರು ಬಹಳ ಅತ್ಯವಶ್ಯಕ ಈ ವೀಳ್ಯದೆಲೆಯನ್ನು ಬೆಳೆಯೋದಕ್ಕೆ ಅಂತ ಹೇಳಿದ್ರಿ. ನೀರನ್ನು ಎಷ್ಟೆಷ್ಟು ಕೊಡಬೇಕಾಗತ್ತೆ, ಗೊಬ್ಬರ ಎಷ್ಟೆಷ್ಟು ಕೊಡಬೇಕಾಗತ್ತೆ, ಏನೇನು ಅಂತರ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಈಗಾಗಲೇ ನಾವು ತಮಗೆ ತಿಳಿಸಿದಾಗೆ ಇದಕ್ಕೆ ನೀರು ಹೆಚ್ಚು ಬೇಕು, ಆದರೆ ನೀರು ನಿಲ್ತಕ್ಕಂಥ ಪ್ರದೇಶ ಇದಕ್ಕೆ ಸೂಕ್ತವಾದ ಅಲ್ಲೇ ಅಲ್ಲ. ಇದಕ್ಕೆ ಬೆಸಿಕಾಳುಗಳು ಬೇಕು, ಹೆಚ್ಚು ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ ಬೆಸಿಕಾಳುಗಳನ್ನು ಬೇಕು. ಆದರೂ ನೀರನ್ನು ಇದಕ್ಕೆ ಹೆಚ್ಚಿಗೆ ಅವಶ್ಯಕತೆ ಇರುತ್ತೆ. ಈ ಬೆಳೆಗೆ ಬೇಸಿಕಾಲದಲ್ಲಿ ನಾವು ಪಾತ್ರೆಗಳು ಮಾಡಿ ವಾರಕ್ಕೊಮ್ಮೆ ನೀರು ಕೊಡುವುದು. ಇತ್ತೀಚಿನ ದಿನಗಳಲ್ಲಿ ನಾವೇನು ಹನಿ ನೀರಾವರಿ ಪದ್ಧತಿ ಇದೆ ಅದು ಭಾಳ ಮುಖ್ಯ. ಇವತ್ತಿನ ದಿವಸ ಅದಕ್ಕೆ ನೀವು ಪ್ರತಿ ದಿವಸ ಒಂದು 5-6 liter ನೀರು ಕೊಟ್ಟರು ಸಾಕು, ಒಂದು ಬಳ್ಳಿ. ಹೌದು, ಅಂದರೆ ಹೀಗೆ ಆಗ ಹವಾಮಾನಕ್ಕೆ ಅನುಗುಣವಾಗಿ 5-10 liter ನೀರುವರೆಗೂ ನಾವು ಕೊಡಬೇಕಾಗ್ತದೆ. ಹೆಚ್ಚು ತೇವಾಂಶ ಇರ್ತಕ್ಕಂಥ ಪ್ರದೇಶದಲ್ಲಿ ಕಡಿಮೆ ನೀರು ಬೇಕು, ಹೆಚ್ಚು ಬಿಸಿಲು ಇರ್ತಕ್ಕಂಥ ಪ್ರದೇಶದಲ್ಲಿ ನೀರು ಜಾಸ್ತಿ ಕೊಡಬೇಕಾಗ್ತದೆ. ಇವನ್ನು ನೀವು 20 liter ಬೇಕಾಗ್ತದೆ. ಆ ಥರದಲ್ಲಿ ನಾವು ಹವಾಗುಣಕ್ಕೆ ಅನುಗುಣವಾಗಿ ನಾವು ಮಾಡಬೇಕಾಗ್ತದೆ. ಇನ್ನು ಪೋಷಕಾಂಶಗಳು, ಪೋಷಕಾಂಶದ ಬಗ್ಗೆ ಹೇಳೋದಾದರೆ ಈಗಾಗಲೇ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇದಕ್ಕೆ ಸಾವಯವ ಗೊಬ್ಬರ ಭಾಳ ಮುಖ್ಯ. ಕೊಟ್ಟಿಗೆ ಗೊಬ್ಬರ 1 hectare ಪ್ರದೇಶ ಅಂದರೆ 2.5 acres 25-30 tons ಕೊಡಬೇಕಾಗ್ತದೆ. ರಾಸಾಯನಿಕ ಗೊಬ್ಬರಗಳ ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ನ 200 kg ಅಂದರೆ ಸಾರಜನಕ 200 kg, ರಂಜಕ 100 kg ಮತ್ತು ಪೊಟ್ಯಾಷ್ ಒದಗಿಸಿದಂಥ ಗೊಬ್ಬರಗಳು 100 kg 100 kg ಪೊಟ್ಯಾಷ್ ಒಂದು ಹೆಕ್ಟೇರಿಗೆ. ಹೌದು, 2.5 acres ಅಷ್ಟು ಕೊಡಬೇಕು. ಹೌದು, ಇದನ್ನು ಮುಂಗಾರು ಮಳೆಗೆ ಮೊದಲು ಬಳ್ಳಿಗಳನ್ನು ಇಳಿಸಿದ ಕೂಡಲೇ ಕೊಡಬೇಕಾಗ್ತದೆ. ಈ ಬೆಳೆಗೆ ಅಮೋನಿಯಂ ಸಲ್ಫೇಟ್ ಮತ್ತು ಸಲ್ಫೇಟ್ ಆಫ್ ಪೊಟ್ಯಾಷ್ ಗೊಬ್ಬರಗಳನ್ನು ಬಳಸೋದ್ರಿಂದ ವೀಳ್ಯದೆಲೆಗೆ ಬೆಳೆಗೆ ಭಾಳ ಒಳ್ಳೆಯದು. ಯಾಕಂದರೆ ನೀವು ನೈಟ್ರೋಜನ್ ಸಾರಜನಕನ ಬೇರೆ ಬೇರೆ ರೀತಿಯಲ್ಲಿ ಕೊಡ್ಬೋದು. ಅಮೋನಿಯಂ ಸಲ್ಫೇಟ್ ಮುಖಾಂತರ ಸಾರಜನಕ ಒದಗಿಸ್ತಕ್ಕಂಥದ್ದು, ಸಲ್ಫೇಟ್ ಪೊಟ್ಯಾಷ್ ಮುಖಾಂತರ ನೀವು ಪೊಟ್ಯಾಷ್ ಒದಗಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅಂದರೆ ನೀವು ಹೇಳೋದು ನೋಡಿದರೆ ಈ ಕ್ಲೋರೈಡ್ ಅಂಶ ಒಳ್ಳೇದಲ್ಲ ಇದಕ್ಕೆ ಅಂತ ಅದು ಕಾಣುತ್ತೆ. ಕ್ಲೋರೈಡ್ ಅಂಶ ಒಳ್ಳೇದಲ್ಲ, ಗಂಧಕದ ರೂಪದಲ್ಲೇ ನಾವು ಕೊಡಬೇಕಾಗತ್ತೆ. ಹೌದು, ಅಮೋನಿಯಂ ಸಲ್ಫೇಟ್ ನಲ್ಲಿ ಸಾರಜನಕ ಇರುತ್ತೆ, ಗಂಧಕ ಇರುತ್ತೆ. ಹೌದು, ಸಲ್ಫೇಟ್ ಆಫ್ ಪೊಟ್ಯಾಶ್ ನಲ್ಲಿ ಪೊಟ್ಯಾಶ್ ಇರುತ್ತೆ, ಗಂಧಕ ಇರುತ್ತೆ. ಹೌದು, ಅಂದ್ರೆ ಈ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಮೋನಿಯಂ ಕ್ಲೋರೈಡ್ ರೂಪದಲ್ಲಿ ಕೊಡಬಾರದು. ಕೊಡಬಾರದು ಅನ್ನೋ ಉದ್ದೇಶ ಇದೆ. ಕೊಟ್ಟರೆ ಈ ಎಲೆಗಳ ಗುಣಮಟ್ಟ ಕಡಿಮೆ ಆಗುತ್ತೆ. ಗುಣಮಟ್ಟ ಕಡಿಮೆ ಆಗುತ್ತೆ, ಕೆಲವು ಟೈಮ್ ಕ್ಲೋರಿನ್ ಜಾಸ್ತಿ ಆದಾಗ ಸ್ಕಾರ್ಚಿಂಗ್ ಬರ್ತದೆ, ಅದೊಂದು ರೀತಿ ಸುಟ್ಟಂಗಾಗುತ್ತೆ. ಹೌದೌದು. ಆಮೇಲೆ ಈ ಬಳ್ಳಿಗಳನ್ನು ನಾವು ಇಳಿಸಬೇಕಾಗತ್ತೆ. ಹೌದು, ಅದು ಕೂಡ ಬಹಳ ಮುಖ್ಯವಾದ ಕ್ರಮನ. ಹೌದೌದು, ಇಲ್ಲಿ ಪ್ರತಿ ವರ್ಷನೂ ನಾವು ಇದನ್ನ ಬಳ್ಳಿ ಇಳಿಸ್ತಕ್ಕಂಥ ಒಂದು ಕ್ರಮ ಮಾಡ್ತೀವಿ. ಬಳ್ಳಿ ಮರಕ್ಕೆ ಹಬ್ಬಿದ 1 ನಂತರ ಎಲೆ ಏನು ನಮಗೆ ಬರ್ತದೆ ಅದ್ರ ಗಾತ್ರ ಕಡಿಮೆ ಆಗ್ತಾ ಹೋಗ್ತದೆ. ಅಂದರೆ ಗಾತ್ರ ಒಂದು, ಅದು ಒಂದು. ಈಗ ಇಲ್ಲಿ ಏನಂದ್ರೆ ನಾವು ಬೇಸಿಗೆಯಲ್ಲಿ ನೀರಿನ ಅವಶ್ಯಕತೆ ಜಾಸ್ತಿ ಆಗ್ತದೆ, ನೀರು ಜಾಸ್ತಿ ಕೊಡಬೇಕಾಗ್ತದೆ. ನೀರಿನ ಕೊರತೆ ಆದಾಗ ಎಲೆಗಳ ಸಂಖ್ಯೆ ಮತ್ತು ಅವುಗಳ ಗಾತ್ರ ಕಡಿಮೆ ಆದಾಗ ರಿಜುವಿನೇಷನ್ ಅಂತ ಹೇಳ್ತೀವಿ. ಬಳ್ಳಿ ಇಳಿಸ್ತಕ್ಕಂಥದ್ದು ರಿಜುವಿನೇಷನ್ ಪ್ರೋಗ್ರಾಮ್, ಅಂದ್ರೆ ಅದಕ್ಕೆ ಪುನರ್ಯೌವನವನ್ನು ಕೊಡುವಂತ. ಹೌದು, ಪುನರ್ಯೌವನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಆಶ್ರಿತ ಮರಗಳಿದೆ ಇದಾವಲ್ಲ, ಆ ಬಳ್ಳಿಗಳನ್ನ ಕೆಳಗಿಂದ ಬೇರ್ಪಡಿಸಿ ಕೆಳಭಾಗದಲ್ಲಿ ಬಳ್ಳಿಯನ್ನು ಭೂಮಿಗೆ ಸುತ್ತಿ ಒಂದು ಕಾಯಿಲು ಮಾಡಬೇಕು. ಸುತ್ತ ಸಿಂಬೆ ಸುತ್ತದಂಗೆ. ಹೌದು, ಈ ತುದಿ ಏನು 1-2 feet ಇರ್ತದೆ, ಅದನ್ನ ಬಿಟ್ಬಿಟ್ಟು ಉಳಿದ ಎಲ್ಲಾ ಬಳ್ಳಿಯನ್ನ ನೆಲದಲ್ಲಿ ಗುಂಡಿ ಮಾಡಿಬಿಟ್ಟು ಅದನ್ನ ಬಳ್ಳಿಯ ಆಕಾರದಲ್ಲಿ ಮಣ್ಣಲ್ಲಿ ಉಣಬೇಕು. ತುದಿ ಮಾತ್ರ ಮೇಲ್ಗಡೆ ಬಿಟ್ಟಿರಬೇಕು, 2 feet ತುದಿ ಮಾತ್ರ ಮೇಲ್ಗಡೆ ಬಿಡಬೇಕು, ಉಳಿದೆಲ್ಲಾನು ಮಣ್ಣಲ್ಲೇ ಹೋಗಿ ಇರಬೇಕಾಗತ್ತೆ. ಹೌದೌದು, ಮಣ್ಣಲ್ಲಿ ಮುಚ್ಚಬೇಕಾಗತ್ತೆ. ಹೌದು, ಈ ಅಡಿಕೆ ತೋಟದಲ್ಲಾದ್ರೂ 1 meter ಬಳ್ಳಿಯನ್ನು ನಾವು ಬಿಡಬಹುದು. ಅಡಿಕೆ ತೋಟದಲ್ಲಿ 1 meter ವರೆಗೆ ಬಿಡಬಹುದು. ಬಟ್ ಬೇರೆ ಕಡೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ನಮಗೆ ಏನು ನೆರಳು ಕೊಡ್ತಕ್ಕಂಥ ಗಿಡ ಆಧಾರ ಗಿಡಗಳು ಇದಾವಲ್ಲ, ಅವುಗಳು ಬಹಳ ಕಾಂಪಿಟೇಷನ್ ಇರ್ತದೆ, ಹಾಗಾಗಿ ನೀರಿನ ಅವಶ್ಯಕತೆ ಜಾಸ್ತಿ ಇರ್ತದೆ. ಇಲ್ಲಿ ಅಡಿಕೆ ಗಿಡಕ್ಕೆ ನಾವು ರೆಗ್ಯುಲರ್ ನೀರು ಕೊಡೋದ್ರಿಂದ ಈವನ್ 1 meter ಬಿಟ್ಟರು ಏನು ತೊಂದರೆ ಇಲ್ಲ. ಆಮೇಲೆ ಇವಕ್ಕೂ ನೀರು ಕೊಡಬೇಕಾಗ್ತದೆ. ಅಂದ್ರೆ ಮುಖ್ಯವಾಗಿ ಇದು ಬೇಸಿಗೆಯಲ್ಲೇ ಮಾಡೋದು ಒಳ್ಳೇದು ಅಂತೀರಿ? ಹೌದು, ಇದು ಬೇಸಿಗೆ ಪ್ರಾರಂಭ ಆಗ್ತದೆ ಅಂದ್ರೆ ಕೊಡ್ತೀವಿ ನಾವು. ಚಳಿಗಾಲ ಮುಗಿದ ಮೇಲೆ, ಚಳಿಗಾಲ ಮುಗಿದ ಮೇಲೆ ಸುಮಾರು ಇದನ್ನ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನೀರಿನ ಅವಶ್ಯಕತೆ ಬಹಳ ಇರತಕ್ಕಂಥದ್ದು ಆ ಟೈಮಲ್ಲಿ ಇದೆ. ಹಾಗಾಗಿ ನಮ್ಗೆ ಏಪ್ರಿಲ್ ಮೇ ತಿಂಗಳಲ್ಲಿ ನಮಗೆ ಎಲೆ ಏನು ಮಾರ್ಕೆಟ್ ಸಿಗುತ್ತೆ ಅದು ಗುಣಮಟ್ಟ ಬಹಳ ಕಡಿಮೆ ಇರ್ತದೆ. ನಂತರ ನಾವು ಬಳ್ಳಿ ಇಳಿಸಿದ ನಂತರ ಹೊಸ ಚಿಗುರಿಯಲ್ಲಿ ಬರ್ತಾರೆ, ಅಲ್ಲಿ ಎಲೆಗಳ ಗುಣಮಟ್ಟನು ಬಹಳ ಚೆನ್ನಾಗಿರ್ತದೆ, ಅದರ ಸಂಖ್ಯೆ ಜಾಸ್ತಿ ಇರುತ್ತೆ, ಅವುಗಳ ಒಂದು ಏನು ಗಾತ್ರನೂ ಜಾಸ್ತಿ ಇರುತ್ತೆ, ಇಳುವರಿನೂ ಜಾಸ್ತಿ ಆಗ್ತದೆ. ಅಂದ್ರೆ ಆ ಸಂದರ್ಭದಲ್ಲಿ ಸ್ವಲ್ಪ ಈ ಎಲೆಗಳಿಗೆ ಬೆಲೆನೂ ಕೂಡ ಜಾಸ್ತಿ ಆಗ್ಬೋದು ಅಂತೀನಿ. ಹೌದು, ಬೆಲೆ, ಯಾಕಂದ್ರೆ ಇಳುವರಿ ಕಡಿಮೆ ಇರ್ತದೆ, ಎಲ್ಲ ಬಳ್ಳಿ ಇಳಿಸಿರುತ್ತೆ, ಬಳ್ಳಿ ಇಳಿಸುತ್ತೆ, ಎಲೆಯನ್ನು ಜಾಸ್ತಿ ಇರುತ್ತೆ, ಅದು ಕ್ವಾಲಿಟಿ ಕಡಿಮೆ ಇರ್ತದೆ, ಗುಣಮಟ್ಟ ಕಡಿಮೆ. ಹೌದೌದು, ಇನ್ನ ಮುಖ್ಯವಾಗಿ ಸಸ್ಯ ಸಂರಕ್ಷಣೆ ಬಹಳ ಮುಖ್ಯವಾದಂತ ಒಂದು ಕ್ರಮ. ಹೌದು, ಈ ವೀಳ್ಯದೆಲೆಗೆ ಬರುವಂತಹ ಮುಖ್ಯವಾದ ಕೀಟಪೀಡೆಗಳು, ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮತ್ತೆ ರೋಗಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ವೀಳ್ಯದೆಲೆಯನ್ನು ಪ್ರಮುಖವಾಗಿ ಬಳಸತಕ್ಕಂಥ ಕೀಟ ತಿಗಣೆ, ಹಿಟ್ಟು ತಿಗಣೆ ಹಾಗೂ ಜೇಡದನುಸಿ, ಸ್ಪೈಡರ್ ಮೈಟ್ಸ್ ಅಂತ ಹೇಳ್ತೀವಿ. ಹೌದು, ತಿಗಣೆ ಮತ್ತು ಹಿಟ್ಟು ತಿಗಣೆಯ ಹತೋಟಿಗಾಗಿ ಪ್ರತಿ ಲೀಟರ್ ನೀರಿನಲ್ಲಿ 2 ಮಿಲಿಲೀಟರ್ ಮೆಲಾಥಿಯನ್ 50 EC ಸಿಂಪಡಿಸಬೇಕು. ಅದೇ ಥರ ನುಸಿ ನಿಯಂತ್ರಣಕ್ಕೆ, ಜೇಡ ನುಸಿ ನಿಯಂತ್ರಣಕ್ಕೆ 2.5 ml ಡೈಕೋಫಾರ್ಮ್ 20 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕಾಗ್ತದೆ. ಆಮೇಲೆ ಈ ರೋಗಗಳು ಬರ್ತವೆ, ರೋಗಗಳಲ್ಲಿ ಮುಖ್ಯವಾದರು ಅಂದರೆ ಸೊರಗು ರೋಗ. ತಾವು ತಿಳಿಸಿದ್ರಿ ಇದಕ್ಕೆ ಈ ತೇವಾಂಶವನ್ನು ತಡ್ಕೊಳ್ಳೋದು ಆಗೋದಿಲ್ಲ, ಹೆಚ್ಚು ತೇವಾಂಶನ. ಹೌದೌದು, ಅದಕ್ಕೋಸ್ಕರ ನೀರಿರ್ತಕ್ಕಂಥ ಪ್ರದೇಶದಲ್ಲಿ ಇದ್ರ ಬಾಧೆ ಹೆಚ್ಚು. ಈ ಏನು ಸೊರಗು ರೋಗ ಇದೆ, ವಿಲ್ಟ್ ಅಂತ ಹೇಳ್ತೀವಿ, ಮತ್ತೆ ಎಲೆಚುಕ್ಕ ರೋಗ ನಿರ್ವಹಣೆಗಾಗಿ 1% ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡಬೇಕು. ಅದು ಬಹಳ ಮುಖ್ಯವಾದ ಒಂದು ಅಂಶ. ಆಮೇಲೆ ಇದಕ್ಕೊಂದು ಪೌಡ್ರಿ ಮಿಲ್ಡಿ ಅಂತ ಬರ್ತದೆ, ಬೂದಿ ರೋಗ ಅಂತ ಬರುತ್ತೆ. ಅದರ ನಿರ್ವಹಣೆಗಾಗಿ 3 gram ನೀರಿನಲ್ಲಿ ಕರೆತಕ್ಕಂಥ 80% ಗಂಧಕವನ್ನು ಬೆರೆಸಬೇಕು, ಅಥವಾ 1 gram ಕಾರ್ಬೈಡೈಸಿಮ್ 50 WP 1 liter ನೀರಿನಲ್ಲಿ ಕರಗಿಸಿ ಸಿಂಪರಣೆ ಮಾಡಬೇಕು. ಮತ್ತೆ ಎಲೆ ಕೊಯ್ಲು ಮತ್ತು ರಾಸಾಯನಿಕ ಔಷಧಗಳ ಸಿಂಪರಣ ಅಂತರ 30-40 days ಕಾಯ್ದುಕೊಳ್ಬೇಕು. ಅಂದ್ರೆ ಹೌದು, ನೀವು ಏನು ಸಿಂಪರಣೆ ಮಾಡ್ತೀರಿ ಅದು ಕೀಟನಾಶಕ ಇರ್ಬೋದು, ಶಿಲೀಂದ್ರನಾಶಕ ಇರ್ಬೋದು, ನೀವು ಸಿಂಪರಣೆ ಮಾಡಿದ ಮಿನಿಮಮ್ ಕನಿಷ್ಠ 30-45 ಅಂತರದಲ್ಲೇ ಇದನ್ನ ನಾವು ಕಟಾವು ಮಾಡಬೇಕು. ಅದಕ್ಕಿಂತ ಮುಂಚೆ ಇದನ್ನ ಕಟಾವು ಮಾಡಿ ಬಳಸಬಾರದು, ಯಾಕಂದ್ರೆ ಅದರ ಒಂದು ರೆಸಿಡ್ಯೂಸ್ ಇರುತ್ತೆ, ಉಳಿಕೆ ಅಂಶಗಳು ಇರ್ತವೆ, ವಿಷದ ಅಂಶಗಳು ಇರುತ್ತವೆ. ಅದನ್ನ ಬಳಸುವಂತವ್ರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗೋದ್ರಿಂದ ಅವನ್ನ ಬಳಕೆ ಮಾಡಬಾರದು. ಇನ್ನ ಈ ವಿಳೆದೆಲೆಯಲ್ಲಿ ಎಲೆಗಳನ್ನ ಹೇಗೆ ಕೊಯ್ಲು ಮಾಡಬೇಕಾಗತ್ತೆ, ಇಳುವರಿಯನ್ನ ನಾವು ಎಷ್ಟೆಷ್ಟು ನಿರೀಕ್ಷೆ ಮಾಡಬಹುದು, ಮತ್ತೆ ಇವುಗಳನ್ನ ಮಾರುಕಟ್ಟೆಗೆ ಯಾವ ರೀತಿಯಾಗಿ ನಾವು ಸಾಗಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ಈಗ ನಾಟಿ ಮಾಡಿದ 15 ತಿಂಗಳಿಗೆ ನಾವು ಮೊದಲನೇ ಸಾರಿ ಕಟಾವಿಗೆ ಬರ್ತದೆ. ಹೌದು, 1 ವರ್ಷ ನಾಟಿ ಮಾಡಿದ ವರ್ಷ. ಪ್ರತಿ ವರ್ಷ ನಾವು ಬಳ್ಳಿ ಇಳಿಸ್ತೀವಿ, ಮತ್ತೆ 1-2 ತಿಂಗಳಲ್ಲಿ ಚಿಗುರ್ತದೆ, ನಿರಂತರವಾಗಿ ವರ್ಷ ಪೂರ್ತಿ ಮತ್ತೆ ನಮಗೆ ಎರಡು ಬರ್ತಾ ಇರ್ತದೆ. ಇನ್ನ ಕಬ್ಬಿಣದ ಉಗುರುಗಳ ಸಹಾಯದಿಂದ ಬಲಿತ ಎಲೆಗಳನ್ನ ತೊಟ್ಟು ಸಹಿತ ಕೊಯ್ಲು ಮಾಡಬೇಕು. ಎಲೆಗಳನ್ನ ಸುಮಾರು 30-45 ದಿನಗಳೊಮ್ಮೆ ಕೊಯ್ಲು ಮಾಡಬೇಕು. ಅಂದ್ರೆ ಒಂದು ತೋಟದಲ್ಲಿ ನಾವು ಪ್ರತಿದಿನ ಎಷ್ಟೆಷ್ಟು ನಾವು ಎಲ್ಲಾ ಬಳ್ಳಿಗಳಲ್ಲಿ ಕೊಯ್ಕೊಂಡು ಬರಬೇಕಾಗ್ತದೆ. 1 ವರ್ಷದಲ್ಲಿ ಪ್ರತಿ ಹೆಕ್ಟೇರ್ ಸುಮಾರು 35-40 lakh ಎಲೆಗಳನ್ನು ಸಹ ನಾವು ನಿರೀಕ್ಷಣೆ ಮಾಡಬಹುದು. ಆವರೇಜ್ ಒಂದು ಸರಾಸರಿ 25 lakh ಎಲೆಗಳನ್ನು ನಾವು ನಿರೀಕ್ಷಣೆ ಮಾಡಬಹುದು. ಮತ್ತೆ ಎಲೆಗಳನ್ನ ಕೊಯ್ಲು ಮಾಡಿದ್ಮೇಲೆ ಏನು ವಿಶೇಷವಾದ ಕಾಳಜಿ ವಹಿಸಬೇಕಾಗುತ್ತೆ, ಯಾಕಂದ್ರೆ ಬಾಡೋಗ್ತವೆ? ಬಹಳ ಮುಖ್ಯ. ಕೊಯ್ಲು ಮಾಡಿದ ಎಲೆಗಳನ್ನು ನೀರಿನಲ್ಲಿ ತೊಳೆದು 100 ಎಲೆಗಳ ಒಂದು ಗುಂಪಾಗಿ, ಆಮೇಲೆ ವೃತ್ತಾಕಾರದಲ್ಲಿ 120 ಕಟ್ಟುಗಳನ್ನು ಜೋಡಿಸಿ ಬಾಳೆ ಎಲೆಗಳಿಂದ ಮುಚ್ಚಿ ಒಂದು ಪೆಂಡೆಯನ್ನು ಮಾರಾಟಕ್ಕೆ ಸಿದ್ಧ ಮಾಡ್ತಾರೆ. ಎಲೆಗಳನ್ನು ಗಾತ್ರ, ಸೈಜು, ಆಕಾರ, ಬಣ್ಣ, ಮಾಗುವ ಹಂತ ಹಾಗೂ ಗುಣಮಟ್ಟದ ಮೇಲೆ ವಿಂಗಡಣೆ ಮಾಡಬೇಕು. ಹಸಿರು ತಾಜಾ ಎಲೆಗಳನ್ನು 60-70 degrees ಉಷ್ಣಾಂಶ ನೀರಿನಲ್ಲಿ 6-8 ಗಂಟೆ ಕಾಲ ಸಂಸ್ಕರಣ ಮಾಡಿ ಬ್ಲೀಚಿಂಗ್ ಅಂತ ಹೇಳ್ತೀವಿ ಅದನ್ನ, ಚೆಲುವೆ ಮಾಡುವುದಂತ, ಅವಾಗಿಂದ ಬೆಳ್ಳಗಾಗತ್ವೆ. ಆ ಥರ ಎಲೆಗಳನ್ನು ಉಪಯೋಗಿಸೋಕ್ಕೆ ಭಾಳ ಒಳ್ಳೆ ಉತ್ತಮ ಆಗಿರುತ್ತವೆ. ಇವಕ್ಕೆ ಮಾರುಕಟ್ಟೆಯಲ್ಲಿ ಸ್ವಲ್ಪ ಅಧಿಕ ಬೆಲೆನೂ ಸಹ ಬರ್ತದೆ, ಇದರಿಂದ ರೈತರ ಆದಾಯ ಸಹ ಇವತ್ತಿನ ದಿವಸ ಹೆಚ್ಚಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಇದರ ಒಂದು ಏನು ನಾವು ಸಂಸ್ಕರಣೆ ಮಾಡ್ತೀವಿ ಅದರಿಂದ ರೈತರಿಗೆ ಹೆಚ್ಚಿಗೆ ಲಾಭ ಆಗ್ತದೆ. ಮುಖ್ಯವಾಗಿ ನಮ್ಮ ಬಯಲುಸೀಮೆಯಲ್ಲಿ ನೋಡಿದರೆ ಈ ಒಂದು ಅಡಿಕೆ ಮತ್ತು ತೆಂಗನ್ನು ಹೆಚ್ಚಾಗಿ ಬೆಳೀತಾ ಇದೆ ರೈತ. ಹೌದು, ಅದರಲ್ಲಿ ವೀಳ್ಯದೆಲೆಯನ್ನು ಕೂಡ ಅಳವಡಿಸ್ಕೊಂಡ್ರೆ ಅವರ ಆದಾಯ ಇನ್ನೂ ಕೂಡ ಹೆಚ್ಚಾಗುತ್ತೆ. ಹೌದು, ಬೋನಸ್ ಕ್ರಾಪ್ ಆಗ್ತದೆ. ಆದರೆ ಇದಕ್ಕೆ ನೀರಿನ ಅವಶ್ಯಕತೆ ಹೆಚ್ಚಿರ್ತದೆ. ಅಡಿಕೆ ಮತ್ತು ತೆಂಗಿಗೆ ಹೇಗೆ ಹೆಚ್ಚು ನೀರು ಬೇಕು, ಹೌದು, ಅದಕ್ಕೆ ಇದಕ್ಕೂ ನೀರಿನ ಅವಕಾಶ ಇದ್ರೆ ಅನುಕೂಲ ಇದ್ರೆ ಇದನ್ನ ತೆಂಗು ಮತ್ತು ಅಡಿಕೆ ತೋಟಗಳಲ್ಲಿ ಏನು ಯಾವುದೇ ರೀತಿ ತೊಂದರೆ ಇಲ್ಲದೆ ಬೆಳೆಯಬಹುದು. ವಿಶೇಷವಾಗಿ ಅಡಿಕೆ ತೋಟಗಳಿಗಂತೂ ನೀರು ಕೊಟ್ಟೆ ಕೊಡ್ತಾರೆ, ಅಲ್ಲಂತೂ ಇದನ್ನ ನಾವು ಯಾವುದೇ ಒಂದು ಸಮಸ್ಯೆ ಇಲ್ಲದಲ್ಲಿ ಬೆಳಕಬಹುದು ಅಂತ ಬೆಳಕಬಹುದು. ಅಡಿಕೆ ತೋಟದಲ್ಲಿ ಅಡಿಕೆ ಕೊಡ್ತಕ್ಕಂಥ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬೇಡ, ಒಂದು 10% ಜಾಸ್ತಿ ಬೇಕಾಗಬಹುದು. ಅಷ್ಟು ಬಿಟ್ರೆ ಅಡಿಕೆ ಕೊಡ್ತಕ್ಕಂಥ ನೀರಿನಲ್ಲೇ ವೀಳ್ಯದೆಲೆಯನ್ನು ಸಹ ನೀವು ಬೆಳಕಬಹುದು. ವೀಳ್ಯದೆಲೆಯಲ್ಲಿ ಬಂದಿರತಕ್ಕಂಥ ಏನು ಆದಾಯ ಇದೆಯಲ್ಲ ಅದು ಬೋನಸ್ ಇದ್ದಾಗೆ, ಬೋನಸ್ ಹೆಚ್ಚುವರಿ ಆದಾಯ. ರೈತ ಬಾಂಧವರೇ, ತಮಗೆ ಈ ವೀಳ್ಯದೆಲೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಉಮೇಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. 9900145711 ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ, 9900145711 1457711. ತುಂಬ ಸಂತೋಷ ಡಾಕ್ಟರ್ ಉಮೇಶ್ ಅವರೇ, ತಾವಿದವರಿಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ವೀಳ್ಯದೆಲೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿನಲ್ಲಿ ಮುಖ್ಯವಾಗಿ ನಾವು ಸಸ್ಯ ರೋಗಗಳ ನಿಯಂತ್ರಣದಲ್ಲಿ ಈ ಜೈವಿಕ ವಿಧಾನಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಬಳಸ್ತಾ ಇದ್ದೀವಿ. ನಾವು ಕೃಷಿನಲ್ಲಿ ಈ ರಾಸಾಯನಿಕ ಒಂದು ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಸಿದ್ರಿಂದ ಪರಿಸರದ ಮೇಲೆ ಸಾಕಷ್ಟು ಹಾನಿ ಉಂಟಾಗಿದೆ, ಜೊತೆಗೆ ನಮ್ಮ ಒಂದು ಆರೋಗ್ಯದ ಮೇಲೆ ಕೂಡ ಇದು ದುಷ್ಪರಿಣಾಮವನ್ನು ಉಂಟು ಮಾಡಿದೆ. ಆದ್ದರಿಂದ ಈ ಜೈವಿಕ ಕ್ರಮಗಳು ಹೆಚ್ಚು ಜನಪ್ರಿಯವಾಗಿದ್ದಾವೆ ಮತ್ತು ಪರಿಸರಕ್ಕೆ ಇದು ಬಹಳಷ್ಟು ಲಾಭದಾಯಕ ಅಂತ ಕೂಡ ಕಂಡುಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಟ್ರೈಕೋಡರ್ಮಾ ಮತ್ತು ಸೂಡಮೊನಾಸ್ ಎಂಬಂಥ ಒಂದು ಶಿಲೀಂಧ್ರಗಳನ್ನು ಸಾವಯವ ಕೃಷಿಯಲ್ಲಿ ಬಳಕೆ ಮಾಡ್ಕೋಬಹುದು. ಮತ್ತು ನಮ್ಮ ಏನು ಈಗ ಆಧುನಿಕ ಕೃಷಿ ಇದೆ ಇದರಲ್ಲೂ ಕೂಡ ಇವು ಲಾಭದಾಯಕ ಅಂತ ಕಂಡುಬಂದಿದೆ. ಟ್ರೈಕೋಡರ್ಮಾ ಎಂಬ ಶಿಲೀಂಧ್ರ ಸಾಮಾನ್ಯವಾಗಿ ಎಲ್ಲ ಪ್ರದೇಶಗಳ ಮಣ್ಣಲ್ಲಿ ಕಂಡುಬರುತ್ತೆ. ಇದು ಪರಿಸರ ಸ್ನೇಹಿ ಜೈವಿಕ ಶಿಲೀಂಧ್ರನಾಶಕ. ಈ ಟ್ರೈಕೋಡರ್ಮಾ ಶಿಲೀಂಧ್ರದ ಬಳಕೆಯಿಂದ ಬೆಳೆಗಳಲ್ಲಿ ಮಣ್ಣಿನಲ್ಲಿ ವಾಸಿಸುವಂಥ ಮತ್ತು ಮಣ್ಣಿನಿಂದ ಹರಡುವಂಥ ಸ್ಲಿರೋಷಿಯಂ, ರೈಸೋಕ್ಟೋನಿಯಾ, ಪೀಥಿಯಂ, ಪೈಟಾಪ್ತರ, ಫ್ಯುಜೇರಿಯಂ, ಮ್ಯಾಕ್ರೋಫೋಮಿನ ಮುಂತಾದಂಥ ಬೇರುಕೊಳೆ ರೋಗ, ಹಾಗೆಯೇ 18-20 ಸೊರಗ ರೋಗಗಳನ್ನು ಉಂಟು ಮಾಡುವಂಥ ಶಿಲೀಂಧ್ರಗಳನ್ನು ನಾವು ನಿರ್ವಹಣೆ ಮಾಡಬಹುದು. ಟ್ರೈಕೋಡರ್ಮಾ ಶಿಲೀಂಧ್ರದಲ್ಲಿ ಅನೇಕ ಪ್ರಭೇದಗಳಿದ್ದಾವೆ. ಅದರಲ್ಲಿ ಟ್ರೈಕೋಡರ್ಮಾ ಹಾರ್ಜಿಯಾನಂ ಮತ್ತು ಟ್ರೈಕೋಡರ್ಮಾ ವಿರಿಡೆಗಳನ್ನು ಪ್ರಮುಖ ಜೈವಿಕ ಶಿಲೀಂಧ್ರನಾಶಕಗಳಾಗಿ ನಾವು ಬಳಸ್ಕೋಬಹುದು. ಮುಖ್ಯವಾಗಿ ಈ ಜೈವಿಕ ಶಿಲೀಂಧ್ರದಾಗುವಂಥ ಲಾಭಗಳು ಅಂದರೆ ವಾತಾವರಣದ ಒಂದು ಮಾಲಿನ್ಯ ಆಗೋದಿಲ್ಲ ಮತ್ತು ಬೇರೆ ಜೀವಿಗಳ ಮೇಲೆ ಇದು ವ್ಯತಿರಿಕ್ತ ಪರಿಣಾಮ ಉಂಟು ಮಾಡೋದಿಲ್ಲ. ಅತಿ ಕಡಿಮೆ ಖರ್ಚಿನಲ್ಲಿ ಇವು ಸಿಗ್ತವೆ. ಮಣ್ಣಲ್ಲಿ ಸಾವಯವ ಪದಾರ್ಥ ಮತ್ತು ತೇವಾಂಶ ಇದ್ದರೆ ಈ ಜೈವಿಕ ಶಿಲೀಂಧ್ರನಾಶಕಗಳು ತಾವಾಗಿಯೇ ಅಭಿವೃದ್ಧಿ ಹೊಂದುತ್ತವೆ. ಜೈವಿಕ ಸಮತೋಲನವನ್ನು ಕಾಪಾಡೋದು ಕೂಡ ಇವುಗಳ ಬಳಕೆಯಿಂದ ಸಾಧ್ಯವಾಗುತ್ತೆ. ಮತ್ತೊಂದು ಜೈವಿಕ ಜೀವಾಣು ಅಂದರೆ ಸೂಡಮೊನಾಸ್ ಫ್ಲೋರೆಸೆನ್ಸ್ ಅಂತ. ಮುಖ್ಯವಾಗಿ ಇದು ಮಣ್ಣಿನಲ್ಲಿ ವಾಸಿಸುವಂಥ ಮತ್ತು ಮಣ್ಣಿನಿಂದ ಹರಡುವಂಥ ಸ್ಲಿರೋಷಿಯಂ, ರೈಸೋಕ್ಟೋನಿಯಾ, ಪೀಥಿಯಂ, ಪೈಟಾಪ್ತರ, ಫ್ಯುಜೇರಿಯಂ, ಮ್ಯಾಕ್ರೋಫೋಮಿನ, ಗಾಮಿನೋಮೈಸಿಸ್, ಪೈರಿಕ್ಲೇರಿಯಾ, ಕ್ಸಾಂಥೋಮೊನಾಸ್, ಎರ್ವಿನಿಯಾ, ಕೊಲೆಟೋಟ್ರೈಕಮ್ ಮುಂತಾದಂಥ ಈ ಸೊರಗು ರೋಗ, ಬೇರುಕೊಳೆ ರೋಗ, ಬೆಂಕಿ ರೋಗ, ಎಲೆ ಅಂಗಮಾರಿ ರೋಗ, ದುಂಡಾಣು ಎಲೆ ಅಂಗಮಾರಿ ರೋಗ, ಕೊಳೆ ರೋಗ, ಹಣ್ಣು ಕೊಳೆ ರೋಗ ಮತ್ತು ಚಿಬ್ಬು ರೋಗಗಳನ್ನು ಉಂಟು ಮಾಡುವಂಥ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳನ್ನು ಇದರಿಂದ ನಾವು ನಿರ್ವಹಣೆ ಮಾಡಬಹುದಾಗಿರುತ್ತೆ. ಇದು ಮುಖ್ಯವಾಗಿ ಒಂದು ಬ್ಯಾಕ್ಟೀರಿಯಾ ಜಾತಿಗೆ ಸೇರಿದಂಥ ಜೀವಾಣು. ಟ್ರೈಕೋಡರ್ಮಾ ಶಿಲೀಂಧ್ರ ಈ ಸಸ್ಯಗಳ ಬೇರುಗಳ ಸಮೀಪದಲ್ಲಿ ಬೆಳೆದು ಬೇರಿನ ಸುತ್ತಲೂ ಅತ್ಯಂತ ಪ್ರಬಲ ಕವಚವನ್ನು ನಿರ್ಮಿಸಿ ಹಾನಿಕಾರಕ ಶಿಲೀಂಧ್ರಗಳಿಂದ ಬೇರನ್ನು ರಕ್ಷಿಸುತ್ತೆ. ರೋಗಕಾರಕ ಶಿಲೀಂಧ್ರಗಳ ಮೇಲೆ ಪರಾವಲಂಬಿಯಾಗಿ ಬೆಳೆದು ಅವುಗಳ ಸಂಖ್ಯೆ ಮತ್ತು ಸಂತಾನೋತ್ಪತ್ತಿಯನ್ನು ಇದು ಕಡಿಮೆ ಮಾಡುತ್ತೆ. ಮಣ್ಣಿನಲ್ಲಿ ಈ ಆಂಟಿಬಯೋಟಿಕ್ ವಸ್ತುಗಳನ್ನು ಇದು ಉತ್ಪತ್ತಿ ಮಾಡುತ್ತೆ. ಅದೇ ರೀತಿ ಅನೇಕ ಕಿಣ್ವಗಳನ್ನು ಇದು ಬಿಡುಗಡೆ ಮಾಡಿ ಬೀಜ ಮತ್ತು ಮಣ್ಣಿನಿಂದ ಹರಡುವಂಥ ಹಲವಾರು ರೋಗಾಣುಗಳನ್ನು ನಿಯಂತ್ರಿಸುತ್ತೆ. ಇದುವರೆಗೂ ವೀಳ್ಯದೆಲೆ ಬೇಸಾಯ ಕುರಿತು ತೋಟಗಾರಿಕಾ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಉಮೇಶ್ ಅವರೊಂದಿಗೆ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಕೇಳಿದಿರಿ. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕೃಷಿರಂಗ ಪ್ರಸಾರವಾಯಿತು. ಇನ್ನು ನಾಳಿನ ಕೃಷಿರಂಗದಲ್ಲಿ ಕೇಳಿ, ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಯಂತ್ರಧಾರಿ ಕೇಂದ್ರಗಳ ಕುರಿತು ಅಪರ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಂಎಸ್ ದಿವಾಕರ್ ಅವರೊಡನೆ ಸಂದರ್ಶನ. ಆಕಾಶವಾಣಿ ಬೆಂಗಳೂರು.